ಜಾಗರೂಕರಾಗಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 6:55. ಕಾರ್ಯಕ್ರಮ ಕೃಷಿರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗದಲ್ಲಿ ಗರ್ಭಿಣಿ ಮತ್ತು ಬಾಣಂತಿಯರ ಆಹಾರ ಕ್ರಮ ಕುರಿತು ಡಾಕ್ಟರ್ ಗೀತಾ ಯಂಕಂಚಿ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಗರ್ಭಿಣಿ ಮತ್ತು ಬಾಣಂತಿಯರ ಆಹಾರ ಕ್ರಮಗಳನ್ನು ಕುರಿತು ಡಾಕ್ಟರ್ ಗೀತಾ ಯಂಕಂಚಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಗೀತಾ ಅವರೇ. ನಮಸ್ಕಾರ. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಗರ್ಭಿಣಿ ಮತ್ತು ಬಾಣಂತಿಯರ ಆಹಾರದ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡಬೇಕು. ಅಂದರೆ ಅವರು ಯಾವ ಪ್ರಮಾಣದಲ್ಲಿ ಆಹಾರವನ್ನು ಸೇವಿಸಬೇಕಾಗತ್ತೆ, ಯಾವ ರೀತಿಯಾದಂಥ ಒಂದು ಪೌಷ್ಟಿಕ ಆಹಾರವನ್ನು ಸೇವಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ದಯಮಾಡಿ ತಿಳಿಸ್ಕೊಡ್ತೀರಾ? ಮಹಿಳೆಯರ ಜೀವನದಲ್ಲಿ ಗರ್ಭಧಾರಣೆಯು ಒಂದು ಅತಿ ಮುಖ್ಯವಾದ ಹಾಗೂ ಸಂದಿಗ್ಧವಾದ ಅವಧಿಯಾಗಿದೆ. ಗರ್ಭಿಣಿಯ ಆರೋಗ್ಯ ಸರಿಯಾಗಿದ್ದಲ್ಲಿ ಹೆರಿಗೆ ಸುರಕ್ಷಿತವಾಗಿರುತ್ತದಲ್ಲದೆ ಮಗುವೂ ಸಹ ಆರೋಗ್ಯವಾಗಿರುತ್ತದೆ. ಆದ್ದರಿಂದ ಗರ್ಭಿಣಿ ಹಾಗೂ ಬಾಣಂತಿಯರು ಪುಷ್ಟಿಕರವಾದ ಹಾಗೂ ಎಲ್ಲ ಪೋಷಕಾಂಶಗಳನ್ನು ಅವಳ ಬೇಡಿಕೆಗೆ ಅನುಸಾರವಾಗಿ ಒದಗಿಸುವ ಸಮತೋಲನ ಆಹಾರವನ್ನು ಸೇವಿಸಬೇಕು. ಈ ಅವಧಿಯಲ್ಲಿ ತನ್ನ ದಿನನಿತ್ಯದ ಅವಶ್ಯಕತೆಯನ್ನು ಪೂರೈಸುವುದರೊಂದಿಗೆ ಗರ್ಭದಲ್ಲಿನ ಮಗುವಿನ ಬೆಳವಣಿಗೆಗೆ ಮತ್ತು ಬಾಣಂತನದಲ್ಲಿ ಮಗುವಿಗೆ ಸಾಕಾಗುವಷ್ಟು ಹಾಲು ಉತ್ಪಾದಿಸಲು ಹೆಚ್ಚಿಗೆ ಆಹಾರವನ್ನು ಸೇವಿಸಬೇಕಾಗುತ್ತದೆ. ಇದನ್ನು ತಿಳಿದುಕೊಳ್ಳುವ ಮೊದಲು ಆಹಾರ ಏಕೆ ಸೇವಿಸಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಒಂದು ಮಷಿನ್ ಅಥವಾ ಒಂದು ಎಂಜಿನ್ ಕಾರ್ಯನಿರ್ವಹಿಸಲು ಅಥವಾ ಒಂದು ಕಾರು ಚಲಿಸಲು ಹೇಗೆ ಇಂಧನದ ಅವಶ್ಯಕತೆ ಇದೆಯೋ, ಅಂತೆಯೇ ಮನುಷ್ಯ ಜೀವಿಸಲು ಹಾಗೂ ಕಾರ್ಯನಿರ್ವಹಿಸಲು ಆಹಾರ ಬೇಕೇ ಬೇಕು. ಗಿಡಮರಗಳು ನೆಲದಿಂದ ನೀರನ್ನು, ಗಾಳಿಯಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿ ನಮಗೆ ಬೇಕಾದ ಆಹಾರವನ್ನು ಸಿದ್ಧಪಡಿಸಿಕೊಳ್ಳುತ್ತವೆ. ಆದರೆ ಆ ಶಕ್ತಿಯನ್ನು ಮನುಷ್ಯ ಪಡೆದಿಲ್ಲ. ಆದ್ದರಿಂದ ಆತ ತನ್ನ ಆಹಾರಕ್ಕಾಗಿ ಸಸ್ಯ ಮತ್ತು ಪ್ರಾಣಿ ವರ್ಗಗಳನ್ನು ಅವಲಂಬಿಸಬೇಕಾಗುತ್ತದೆ. ಹಾಗೂ ನಾವು ಸೇವಿಸುವ ಆಹಾರವು ದೇಹದ ಬೆಳವಣಿಗೆ, ದೈನಂದಿನ ಕಾರ್ಯಗಳಿಗೆ ಬೇಕಾದ ಶಕ್ತಿ ನೀಡಿ ದೇಹವನ್ನು ರೋಗ ರುಜಿನಗಳಿಂದ ರಕ್ಷಿಸುವಂತಿರಬೇಕು. ಹಾಗಾದ್ರೆ ನಾವು ಸೇವಿಸುವಂತ ಆಹಾರ ದೇಹದಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತೀರ? ನಾವು ದಿನನಿತ್ಯ ಸೇವಿಸುವ ಆಹಾರವು ದೇಹದ ಎಲ್ಲ ಅಂಗಭಾಗಗಳಿಗೆ ತಮ್ಮ ದೈನಂದಿನ ಕಾರ್ಯವನ್ನು ನಿರ್ವಹಿಸಲು ಬೇಕಾದ ಶಕ್ತಿಯನ್ನು, ಅಂದರೆ ನಮಗೆ ಮಾತಾಡಲು, ಓಡಾಡಲು, ಕೆಲಸ ಮಾಡಲು ಬೇಕಾದ ಶಕ್ತಿಯನ್ನು ಒದಗಿಸುತ್ತದೆ. ಇದಲ್ಲದೆ ಸ್ನಾಯುಗಳನ್ನು ಕಾರ್ಯಚಟುವಟಿಕೆಗಳಿಗೆ ಅನುವು ಮಾಡಿಕೊಡುತ್ತದೆ. ದೇಹ ರಚನೆಯನ್ನಲ್ಲದೆ ಅದರ ಕಾರ್ಯಚಟುವಟಿಕೆಯಿಂದ ಉಂಟಾದ ಸವಕಳಿಯನ್ನು ಭರ್ತಿ ಮಾಡಲು ಸಹಕಾರವಾಗುತ್ತದೆ. ಹಾಗೂ ದೇಹದಾರ್ಢ್ಯವನ್ನು ಹೆಚ್ಚಿಸಿ ರೋಗ ರುಜಿನಗಳ ಪ್ರಭಾವದಿಂದ ದೇಹವನ್ನು ರಕ್ಷಿಸುತ್ತದೆ. ಇಷ್ಟೆಲ್ಲ ಕಾರ್ಯಚಟುವಟಿಕೆಗಳನ್ನು ನಾವು ನಿರ್ವಹಣೆ ಮಾಡೋದಕ್ಕೆ ನಮ್ಮ ಆಹಾರ ಯಾವ ರೀತಿ ಇರಬೇಕು ಅಂತೀರ? ಪ್ರತಿದಿನ ನಾವು ಸೇವಿಸುವ ಆಹಾರವು 6 ಮೂಲಭೂತ ವಸ್ತುಗಳಾದ ಸಸಾರಜನಕ ಅಥವಾ ಪ್ರೋಟೀನ್, ಶರ್ಕರ್ ಪಿಷ್ಟಗಳು, ಕೊಬ್ಬು, ಜೀವಸತ್ವಗಳು, ಖನಿಜ ಲವಣಗಳು ಮತ್ತು ನೀರನ್ನು ಯೋಗ್ಯ ಪ್ರಮಾಣದಲ್ಲಿ ಹೊಂದಿರಬೇಕು. ಇಲ್ಲವಾದಲ್ಲಿ ನ್ಯೂನ್ಯ ಪೋಷಣೆಯಿಂದ ದೇಹ ಕ್ಷೀಣವಾಗುತ್ತದೆ, ಅದರ ಕಾರ್ಯ ಕುಂದುತ್ತದೆ ಹಾಗೂ ರೋಗ ರುಜಿನಗಳಿಗೆ ದೇಹ ಸುಲಭವಾಗಿ ಈಡಾಗುತ್ತದೆ. ಆದ್ದರಿಂದ ನಾವು ಪ್ರತಿನಿತ್ಯ ಈ 6 ಪೋಷಕಾಂಶಗಳನ್ನೊಳಗೊಂಡ ಸಮತೋಲನ ಆಹಾರವನ್ನು ಸೇವಿಸಬೇಕು. ಈಗ ಸಮತೋಲನ ಆಹಾರ ಅಂತ ತಾವು ಹೇಳಿದ್ರಿ, ಸಮತೋಲನ ಆಹಾರ ಅಂದ್ರೆ ಏನು ಅಂತ ಸ್ವಲ್ಪ ಸರಳವಾಗಿ ಹೇಳ್ತೀರಾ? ಸಮತೋಲನ ಆಹಾರ ಅಂತಂದ್ರೆ ದೇಹದ ಬೆಳವಣಿಗೆ, ನಿರ್ವಹಣೆ ಮತ್ತು ಆರೋಗ್ಯಕ್ಕೆ ಬೇಕಾಗುವ ಎಲ್ಲಾ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಹಾಗೂ ದೇಹದ ಅವಶ್ಯಕತೆಯನ್ನು ಪೂರೈಸುವ ಪ್ರಮಾಣದಲ್ಲಿ ಹೊಂದಿರುವ ಆಹಾರಕ್ಕೆ ನಾವು ಸಮತೋಲನ ಆಹಾರ ಎಂದು ಹೇಳುತ್ತೇವೆ. ಅಂದ್ರೆ ತಾವು ಹೇಳಿದ್ರಲ್ಲ, ಈ ಎಲ್ಲ ಪೋಷಕಾಂಶಗಳನ್ನ ಒಂದೇ ವಿಧದ ಆಹಾರದಲ್ಲಿ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ, ಅಂದ್ರೆ ಅವು ಲಭಿಸ್ತವೆ? ಇಲ್ಲ, ಒಂದೇ ಆಹಾರದಲ್ಲಿ ಈ ಎಲ್ಲ ಪೋಷಕಾಂಶಗಳು ದೊರೆಯುವುದಿಲ್ಲ. ಅಂದ್ರೆ ಯಾವುದೇ ಒಂದು ವಸ್ತು ದೇಹಕ್ಕೆ ಬೇಕಾದ ಎಲ್ಲ ಪೋಷಕಾಂಶಗಳನ್ನು ಪೂರೈಸಲಾದುದರಿಂದ ನಮ್ಮ ಆಹಾರವು ಅನೇಕ ಬಗೆಯ ವಸ್ತುಗಳನ್ನು ಒಳಗೊಂಡಿರಬೇಕು. ಆದುದರಿಂದ ಆಹಾರವು ಧಾನ್ಯಗಳು, ಬೇಳೆಕಾಳುಗಳು, ತರಕಾರಿ, ಎಣ್ಣೆ ಬೀಜಗಳು, ಹಣ್ಣು, ಹಾಲು, ಹಾಲಿನ ಉತ್ಪನ್ನಗಳು, ಮೊಟ್ಟೆ, ಮೀನು ಮತ್ತು ಮಾಂಸಗಳನ್ನು ಒಳಗೊಂಡಿರಬೇಕು. ಆದರೆ ಸಸ್ಯಾಹಾರಿಗಳು ತಮ್ಮ ಪ್ರೋಟೀನ್ ಬೇಡಿಕೆಯನ್ನು ಹಾಲು, ಹಾಲಿನ ಪದಾರ್ಥ, ಧಾನ್ಯ ಮತ್ತು ಬೇಳೆಕಾಳುಗಳಿಂದ ಸರಿದೂಗಿಸಿಕೊಳ್ಬೇಕು. ಅಂದ್ರೆ ಈಗ ಬೇರೆ ಬೇರೆ ರೀತಿಯ ಒಂದು ಪೋಷಕಾಂಶಗಳ ಒಂದು ಅವಶ್ಯಕತೆ ಇರುತ್ತಲ್ಲ, ಇದು ಎಲ್ಲರಿಗೂ ಒಂದೇ ವಿಧವಾಗಿರುತ್ತೋ ಅಥವಾ ಬೇರೆ ಬೇರೆಯಾಗಿರುತ್ತೋ? ಪ್ರತಿಯೊಬ್ಬರ ಆಹಾರ ಬೇಡಿಕೆಯು ಅವರ ವಯಸ್ಸು, ಲಿಂಗ, ಅವರು ತೊಡಗಿರುವ ಕೆಲಸದ ಮೇಲೆ ಅವಲಂಬಿತವಾಗಿರುತ್ತದೆ ಅಥವಾ ಭಿನ್ನವಾಗಿರುತ್ತದೆ. ಅಲ್ಲದೆ ವಿಶೇಷ ಸಂದರ್ಭಗಳಲ್ಲಿ ಅಂದರೆ ಮಹಿಳೆ ಗರ್ಭಧರಿಸಿದ ಅವಧಿ ಹಾಗೂ ಬಾಣಂತಿಯ ಅವಧಿಯಲ್ಲಿ ಸಹ ಪೋಷಕಾಂಶಗಳ ಅವಶ್ಯಕತೆ ಹೆಚ್ಚಿಗೆ ಇರುತ್ತದೆ. ಹಾಗಾದ್ರೆ ಗರ್ಭಿಣಿ ಬಾಣಂತಿಯರು ಬೇರೆಯವರಿಗಿಂತ ಹೆಚ್ಚು ಆಹಾರವನ್ನು ಸೇವಿಸಬೇಕಾಗುತ್ತೆ? ಹೌದು, ತಾಯಿಯ ಗರ್ಭದಲ್ಲಿ ಬೆಳವಣಿಗೆ ಹೊಂದುತ್ತಿರುವ ಭ್ರೂಣಕ್ಕೆ ಅದರ ಭ್ರೂಣಾವಸ್ಥೆಯಿಂದ ಹಿಡಿದು ಮಗು ಜನಿಸುವವರೆಗೆ ಅದರ ಆರೋಗ್ಯಕರ ಬೆಳವಣಿಗೆ, ವಿಕಸನ ಮತ್ತು ಬಲ ಸಂವರ್ಧನೆಗಳಿಗೆ ಯೋಗ್ಯ ಆಹಾರ ಬೇಕು. ದೇಹದ ವಿವಿಧ ಅಂಗಾಂಗಗಳು ರೂಪುಗೊಳ್ಳುವ ಕಾಲದಲ್ಲಿ ಮತ್ತು ಶೈಶವಾವಸ್ಥೆಯಲ್ಲಿ ಎಲ್ಲ ರೀತಿಯ ರಕ್ಷಕ ಪೌಷ್ಟಿಕಾಂಶಗಳನ್ನು ತಾಯಿಯ ಗರ್ಭದಲ್ಲಿದ್ದಾಗ ಕರುಳಬಳ್ಳಿಯ ಮೂಲಕ ಅನಂತರ ಎದೆಯ ಹಾಲಿನಿಂದ ನೀಡುತ್ತಾಳೆ. ಆದ್ದರಿಂದ ಗರ್ಭಿಣಿ ಮತ್ತು ಹಾಲೂಡಿಸುವ ತಾಯಿಯ ಆಹಾರವು ಸಮರ್ಪಕವಾಗಿದ್ದು ಆಕೆಯ ಆರೋಗ್ಯ ಸಂರಕ್ಷಣೆ ಮಾಡಬೇಕು. ಇಲ್ಲವಾದಲ್ಲಿ ಬೆಳೆಯುತ್ತಿರುವ ಭ್ರೂಣಕ್ಕೆ ಹಾಗೂ ಹೆರಿಗೆಯ ನಂತರ ಕೂಸಿಗೆ ಬೇಕಾದ ಆಹಾರ ವಸ್ತುಗಳನ್ನು ಪೂರೈಸಲು ಅಸಮರ್ಥಳಾಗುತ್ತಾಳೆ. ಇನ್ನು ಈ ಗರ್ಭಿಣಿಯರಲ್ಲಿ ಆಹಾರದ ಬೇಡಿಕೆ ಹೆಚ್ಚಾಗಿರುತ್ತೆ ಅಂತ ತಾವು ಹೇಳಿದ್ರಿ, ಇದಕ್ಕೆ ಏನು ಕಾರಣ ಅಂತ? ಈ ಗರ್ಭಾವಸ್ಥೆಯಲ್ಲಿ ತಾಯಿಯ ದೇಹದಲ್ಲಿ ಹಲವಾರು ಬದಲಾವಣೆಗಳು ಉಂಟಾಗುತ್ತವೆ. ಮಗು ಗರ್ಭದಲ್ಲಿ ಅತಿ ಶೀಘ್ರವಾಗಿ ಬೆಳೆಯುತ್ತಿರುತ್ತದೆ. ಒಟ್ಟಾರೆಯಾಗಿ ಭ್ರೂಣದ ಬೆಳವಣಿಗೆ ಹಾಗೂ ತಾಯಿಯ ದೈಹಿಕ ಬದಲಾವಣೆಗಳನ್ನು ನಿರ್ವಹಿಸಲು ತಾಯಿಗೆ ಹೆಚ್ಚಿನ ಪೋಷಕಾಂಶಗಳ ಅವಶ್ಯಕತೆ ಇದೆ. ಇದರೊಂದಿಗೆ ಗರ್ಭಚೀಲದ ಬೆಳವಣಿಗೆ, ಸ್ತನ ಹಾಗೂ ಗರ್ಭಕೋಶದ ಜೀವಕೋಶಗಳ ಅಭಿವೃದ್ಧಿ, ಹೆಚ್ಚುವರಿ ರಕ್ತದ ಉತ್ಪಾದನೆ, ದೇಹದಲ್ಲಿ ಆಹಾರಾಂಶಗಳ ಶೇಖರಣೆ, ಭ್ರೂಣದ ಅಸ್ಥಿ ಹಾಗೂ ಹಲ್ಲಿನ ರಚನೆಗೂ ಸಹ ಹೆಚ್ಚಿನ ಪೋಷಕಾಂಶಗಳ ಅಥವಾ ಆಹಾರದ ಸೇವನೆ ಅಗತ್ಯವಾಗಿರುತ್ತದೆ. ಅಂದ್ರೆ ಈ ಎಲ್ಲ ಬೆಳವಣಿಗೆಗಳಿಗೆ ಯಾವ ವಿಧವಾದಂತಹ ಆಹಾರವನ್ನು ಹೆಚ್ಚಿಗೆ ಸೇವಿಸಬೇಕಾಗುತ್ತೆ? ಸಸಾರಜನಕ ಅಥವಾ ಪ್ರೋಟೀನು, ಶರ್ಕರ್ ಪಿಷ್ಟ, ಜೀವಸತ್ವಗಳು ಮತ್ತು ಖನಿಜಾಂಶಗಳನ್ನು ಒದಗಿಸುವಂತಹ ಆಹಾರವನ್ನ ಸೇವಿಸಬೇಕು. ಈಗ ಗರ್ಭಿಣಿ ಮತ್ತೆ ಬಾಣಂತಿಯರಿಗೆ ಈ ಪ್ರೋಟೀನ್ ಅಥವಾ ಸಸಾರಜನಕವನ್ನು ಒದಗಿಸೋದಕ್ಕೆ ಯಾವ್ಯಾವ ಆಹಾರಗಳು ಉಪಯುಕ್ತವಾಗ್ತವೆ ಅಂತ? ಹಾಲು ಮತ್ತು ಹಾಲಿನ ಪದಾರ್ಥಗಳು, ಮಾಂಸಾಹಾರಿಗಳಾಗಿದ್ದರೆ ಮೊಟ್ಟೆ, ಮೀನು, ಮಾಂಸ, ಸಸ್ಯಾಹಾರಿಗಳಾಗಿದ್ದರೆ ಹಾಲು ಮತ್ತು ಹಾಲಿನ ಪದಾರ್ಥಗಳ ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಳೆಕಾಳುಗಳು ಹಾಗೂ ಎಣ್ಣೆ ಬೀಜಗಳನ್ನು ಸೇವಿಸಬೇಕಾಗುತ್ತದೆ. ಸಾಮಾನ್ಯವಾಗಿ ಪ್ರತಿದಿನ ಮಹಿಳೆಯರು 50 ಗ್ರಾಂನಷ್ಟು ಸಸಾರಜನಕ ಸೇವಿಸಬೇಕು. ಇದರ ಜೊತೆಗೆ ಗರ್ಭಾವಸ್ಥೆಯಲ್ಲಿ 15 ಗ್ರಾಂನಷ್ಟು ಮತ್ತು ಬಾಣಂತಿಯರು 20-25 ಗ್ರಾಂನಷ್ಟು ಹೆಚ್ಚು ಸಸಾರಜನಕದ ಅವಶ್ಯಕತೆ ಇರುತ್ತದೆ. ಆದ್ದರಿಂದ ಇವರು ದಿನಂಪ್ರತಿ 75-100 ಗ್ರಾಂನಷ್ಟು ಬೇಳೆಕಾಳುಗಳು, 250 ml ಅಥವಾ 1/2 ಲೀಟರ್ ಹಾಲು, ವಾರದಲ್ಲಿ 2 ಅಥವಾ 3 ಬಾರಿ ಮೊಟ್ಟೆ ಹಾಗೂ 25-30 ಗ್ರಾಂನಷ್ಟು ಎಣ್ಣೆ ಕಾಳುಗಳನ್ನು ಅಂದರೆ ನೆಲಗಡಲೆ, ಸೋಯಾ ಮುಂತಾದವುಗಳನ್ನು ಬಳಸುವುದರಿಂದ ಹೆಚ್ಚುವರಿ ಪ್ರೋಟೀನ್ ಅನ್ನು ಪಡೆಯಬಹುದಾಗಿದೆ. ಅಂದ್ರೆ ಈಗ ಮೊಟ್ಟೆ ಆರೋಗ್ಯಕ್ಕೆ ಬಹಳ ಒಳ್ಳೆ ಆಹಾರ ಅಂತ ನಾವು ಕೇಳ್ತಾ ಇರ್ತೀವಿ, ಇದು ನಿಜನೇ ಹೇಗೆ ಅಂತ? ಈ ಮೊಟ್ಟೆಯನ್ನು ಕಂಪ್ಲೀಟ್ ಪ್ರೋಟೀನ್ ಫುಡ್ ಅಥವಾ ಉತ್ತಮ ಗುಣಮಟ್ಟದ ಸಸಾರಜನಕ ಹೊಂದಿದ ಆಹಾರ ಎಂದು ಕರೀತಾರೆ. ಯಾಕಂದ್ರೆ ಇದು ದೇಹದ ಬೆಳವಣಿಗೆಗೆ ಬೇಕಾದ ಎಲ್ಲ ಅವಶ್ಯಕ ಅಮೈನೋ ಆಮ್ಲಗಳನ್ನು ಸರಿಯಾದ ಪ್ರಮಾಣದಲ್ಲಿ ಹೊಂದಿರುತ್ತದೆ ಮತ್ತು ಇದರಲ್ಲಿಯ ಪ್ರೋಟೀನ್ ಅನ್ನು ದೇಹವು ಸಮರ್ಪಕವಾಗಿ ಹೀರಿಕೊಳ್ಳುತ್ತದೆ. ಆದ್ದರಿಂದ ಯಾವುದೇ ಆಹಾರದ ಪ್ರೋಟೀನಿನ ಗುಣಮಟ್ಟ ತಿಳಿಯಲು ಮೊಟ್ಟೆಗೆ ಹೋಲಿಸಿ ನೋಡಲಾಗುತ್ತದೆ. ಆದ್ದರಿಂದ ಈ ಪ್ರೋಟೀನು ಎಲ್ಲ ಆಹಾರಗಳಿಗಿಂತ ಅತ್ಯುತ್ತಮವಾದ ಆಹಾರವೆಂದು ಹೇಳಲಾಗುತ್ತಿದೆ. ಈಗ ಗರ್ಭಿಣಿ ಮತ್ತೆ ಬಾಣಂತಿಯರಲ್ಲಿ ಈ ಸಸಾರಜನಕ ಅಥವಾ ಪ್ರೋಟೀನ್ನ ಒಂದು ಕೊರತೆ ಆದರೆ ಯಾವ ರೀತಿಯ ಪರಿಣಾಮಗಳು ಉಂಟಾಗ್ತವೆ ಅಂತ? ಗರ್ಭದಲ್ಲಿ ಮಗುವಿನ ಬೆಳವಣಿಗೆ ಕುಂಠಿತವಾಗುತ್ತದೆ. ಮಗುವಿನ ಮೆದುಳಿನ ಜೀವಕೋಶಗಳ ಬೆಳವಣಿಗೆ ಕುಂಠಿತವಾಗಿ ಬುದ್ಧಿ ಬೆಳವಣಿಗೆ ಕುಂಠಿತವಾಗುತ್ತದೆ. ತಾಯಿ ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದಾಗ ಅಂಗಾಂಗ ರಚನೆ ಪರಿಪೂರ್ಣವಾಗಿದ್ದರೂ ಕಡಿಮೆ ತೂಕದ ಮಗು ಜನಿಸುವ ಸಂಭವವಿರುತ್ತದೆ. ಅಂತಹ ಮಗು ಬಲುಬೇಗ ಸೋಂಕು ರೋಗಗಳಿಗೆ ತುತ್ತಾಗುತ್ತದೆ. ಅದೇ ಬಾಣಂತಿಯರಲ್ಲಾದ್ರೆ ತಜ್ಞರು ಹೇಳುವ ಪ್ರಕಾರ ತಾಯಿ ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದರೂ ಸಹ ಅವಳ ಹಾಲು ಮಾತ್ರ ಮಗುವಿಗೆ ಬೇಕಾದ ರೀತಿಯಲ್ಲಿ ಪುಷ್ಟಿಕರವಾಗಿರುತ್ತದೆ. ತಾಯಿ ಅಸಮರ್ಪಕ ಆಹಾರ ಸೇವಿಸಿದಾಗ ಹಾಲಿನ ಉತ್ಪಾದನೆಗೆ ಬೇಕಾದ ಪೋಷಕಾಂಶಗಳನ್ನು ಅವಳ ರಕ್ತ, ಇತರೆ ಜೀವಕೋಶಗಳು ಮತ್ತು ಎಲುಬುಗಳಲ್ಲಿರುವ ಸತ್ವಗಳನ್ನು ಹೀರಿಕೊಂಡು ಸಂಪೂರ್ಣ ಹಾಲು ಉತ್ಪತ್ತಿಯಾಗುತ್ತದೆ. ಇದರಿಂದಾಗಿ ತಾಯಿಯ ಆರೋಗ್ಯ ಹದಗೆಡುತ್ತದೆ. ಹಾಲು ಪೌಷ್ಟಿಕರಣ ಆಗೋದಕ್ಕೆ ತಾಯಿಯ ದೇಹದ ಬೇರೆ ಬೇರೆ ಭಾಗಗಳಿಂದ ಪೋಷಕಾಂಶಗಳು ಬರ್ತವೆ. ಹೌದು, ಆದ್ರಿಂದ ಬಾಣಂತಿಯರ ಆರೈಕೆ ಬಹಳ ಮುಖ್ಯ. ಹೌದು. ಇನ್ನ ಈ ಗರ್ಭಿಣಿ ಮತ್ತೆ ಬಾಣಂತಿಯರಲ್ಲಿ ಹೆಚ್ಚಿನ ಶಕ್ತಿಯ ಬೇಡಿಕೆಯನ್ನ ನಾವು ಯಾವ್ಯಾವ ಆಹಾರಗಳ ಮೂಲಕ ಪೂರೈಸಬಹುದು ಅಂತೀರ? ಶರ್ಕರ್ ಪಿಷ್ಟ ಮತ್ತು ಕೊಬ್ಬನ್ನು ಹೊಂದಿದ ಆಹಾರಗಳಾದ ಧಾನ್ಯಗಳು, ಸಕ್ಕರೆ, ಬೆಲ್ಲ, ಜೇನುತುಪ್ಪ, ಎಣ್ಣೆ, ಬೆಣ್ಣೆ, ತುಪ್ಪ ಹಾಗೂ ಎಣ್ಣೆ ಕಾಳುಗಳ ಸೇವನೆಯಿಂದ ಪೂರೈಸಬಹುದು. ಈಗ ಎಣ್ಣೆ ಮತ್ತೆ ಎಣ್ಣೆ ಪದಾರ್ಥಗಳು ಹೆಚ್ಚಿನ ಒಂದು ಶಕ್ತಿ ನೀಡುವಂತ ಆಹಾರಗಳು ಅಂತ ಹೇಳ್ತಾರೆ, ಇದು ನಿಜನೇ? ಹೌದು, ಇದು ನಿಜ. ಧಾನ್ಯಗಳಿಗೆ ಹೋಲಿಸಿದಾಗ ಎಣ್ಣೆ ಮತ್ತು ಕೊಬ್ಬಿನ ಪದಾರ್ಥಗಳನ್ನು ಹೆಚ್ಚು ಕ್ಯಾಲರಿ ಹೊಂದಿದ ಆಹಾರಗಳೆನ್ನಬಹುದು. ಏಕೆಂದರೆ 1 ಗ್ರಾಂ ಕೊಬ್ಬಿನ ಅಥವಾ ಎಣ್ಣೆಯ ಸೇವನೆಯಿಂದ 9 ಕಿಲೋ ಕ್ಯಾಲರಿ ಶಕ್ತಿ ಲಭ್ಯವಾದರೆ ಧಾನ್ಯಗಳಿಂದ ಕೇವಲ 4 ಕಿಲೋ ಕ್ಯಾಲರಿ ಶಕ್ತಿ ಲಭಿಸುತ್ತದೆ. ಹಾಗಾದ್ರೆ ಗರ್ಭಿಣಿ ಮತ್ತೆ ಬಾಣಂತಿಯರು ಎಷ್ಟು ಪ್ರಮಾಣದಲ್ಲಿ ಅಂದ್ರೆ ಈ ಕಿಲೋ ಕ್ಯಾಲರಿಗಳನ್ನ ಹೆಚ್ಚಿಗೆ ಸೇವಿಸಬೇಕಾಗತ್ತೆ ಅಂತ? ಈಗ ಗರ್ಭಿಣಿಯರು ಪ್ರತಿದಿನ 300 ಕಿಲೋ ಕ್ಯಾಲರಿ ಹಾಗೂ ಬಾಣಂತಿಯರು ಪ್ರತಿದಿನಕ್ಕೆ 500 ಕಿಲೋ ಹೆಚ್ಚಿಗೆ ಕ್ಯಾಲರಿಗಳನ್ನು ಹೊಂದಿರುವಂತ ಆಹಾರವನ್ನು ಸೇವಿಸಬೇಕಾಗುತ್ತದೆ. ಸಾಮಾನ್ಯವಾಗಿ ಕ್ಯಾಲೋರಿಯ ಬೇಡಿಕೆಯು ಅವರ ದೈಹಿಕ ಚಟುವಟಿಕೆಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಸಾಧಾರಣ ಕೆಲಸ ನಿರ್ವಹಿಸುವ ಮಹಿಳೆಗೆ ದಿನಕ್ಕೆ 2200 ಕಿಲೋ ಕ್ಯಾಲರಿ ಶಕ್ತಿ ಸಾಕಾಗುತ್ತದೆ. ಆದರೆ ಅದೇ ಶ್ರಮದಾಯಕ ಕೆಲಸಗಳಲ್ಲಿ ಅಂದರೆ ಕೃಷಿ ಚಟುವಟಿಕೆ, ಗಾರೆ ಕೆಲಸ, ಮನೆ ಕಟ್ಟುವ ಕೆಲಸ, ನೇಕಾರಿಕೆ, ಹೊಲಿಗೆ ಕೆಲಸ ಮುಂತಾದವುಗಳಲ್ಲಿ ತೊಡಗಿದವರಿಗೆ ದಿನವೊಂದಕ್ಕೆ ಸುಮಾರು 3000 ಕಿಲೋ ಕ್ಯಾಲರಿ ಶಕ್ತಿ ಬೇಕಾಗುತ್ತದೆ. ಅಂದರೆ ಮುಖ್ಯವಾಗಿ ಗರ್ಭಿಣಿ ಮತ್ತೆ ಬಾಣಂತಿಯರ ಆರೋಗ್ಯಕ್ಕೆ ಯಾವ ಯಾವ ಖನಿಜಾಂಶಗಳ ಅವಶ್ಯಕತೆ ಹೆಚ್ಚಿಗೆ ಇರುತ್ತೆ ಅಂತೀರ? ಗರ್ಭಿಣಿ ಬಾಣಂತಿಯರು ಪ್ರಮುಖವಾಗಿ ಕ್ಯಾಲ್ಸಿಯಂ ಅಥವಾ ಸುಣ್ಣಾಂಶ ಮತ್ತು ಕಬ್ಬಿಣಾಂಶದ ಅವಶ್ಯಕತೆ ಹೆಚ್ಚಿಗೆ ಇರುತ್ತದೆ. ಕ್ಯಾಲ್ಸಿಯಂ ಇದು ಮಗುವಿನ ಮೂಳೆಗಳು ಹಾಗೂ ಹಲ್ಲಿನ ರಚನೆ ಮತ್ತು ಬಲವರ್ಧನೆಗಾಗಿ ಬೇಕಾಗುತ್ತದೆ. ಅಥವಾ ಸಹಜ ಸ್ಥಿತಿಯಲ್ಲಿರುವ ಮಹಿಳೆಯರಿಗೆ 1 ದಿನಕ್ಕೆ 400 ಮಿಲಿಗ್ರಾಂನಷ್ಟು ಕ್ಯಾಲ್ಸಿಯಂ ಬೇಕಾಗುತ್ತದೆ. ಆದರೆ ಗರ್ಭಿಣಿ ಬಾಣಂತಿಯರಲ್ಲಿ ಇದರ ಅವಶ್ಯಕತೆ ಹೆಚ್ಚಿಗೆ ಇರುವುದರಿಂದ ಇದರೊಂದಿಗೆ 600 ಮಿಲಿಗ್ರಾಂಗಳಷ್ಟು ಹೆಚ್ಚಿಗೆ ಕ್ಯಾಲ್ಸಿಯಂ ಸೇವಿಸಬೇಕಾಗುತ್ತದೆ. ಯಾವ ರೀತಿಯ ಆಹಾರಗಳ ಸೇವನೆಯಿಂದ ನಮ್ಮ ದೇಹಕ್ಕೆ ಈ ಸುಣ್ಣಾಂಶ ಲಭ್ಯವಾಗುತ್ತೆ ಅಂದ್ರೆ ಹಾಲು ಕ್ಯಾಲ್ಸಿಯಂ ಅನ್ನು ಅಥವಾ ಸುಣ್ಣಾಂಶವನ್ನು ಒದಗಿಸುವ ಉತ್ತಮ ಆಹಾರ. ಆದ್ದರಿಂದ ಗರ್ಭಿಣಿ ಬಾಣಂತಿಯರಲ್ಲಿ ಹಾಲು ಅಥವಾ ಹಾಲಿನ ಪದಾರ್ಥಗಳು ಕಡ್ಡಾಯವಾಗಿ ಇರಲೇಬೇಕು ಹಾಗೂ ಪ್ರತಿದಿನ ಕನಿಷ್ಠ 1/2 ಲೀಟರ್ ಹಾಲನ್ನು ಅವರು ಸೇವಿಸಲೇಬೇಕು. ಇದಲ್ಲದೆ ತೃಣಧಾನ್ಯವಾದ ರಾಗಿ ಕೂಡ ಕ್ಯಾಲ್ಸಿಯಂ ಅನ್ನು ಹೆಚ್ಚಿಗೆ ಹೊಂದಿದ ಆಹಾರವಾಗಿದೆ. ಆದ್ದರಿಂದ ಪ್ರತಿನಿತ್ಯ ರಾಗಿ ಸೇವನೆ ಕ್ಯಾಲ್ಸಿಯಂ ಅನ್ನು ಒದಗಿಸುತ್ತದೆ. ಈ ರಾಗಿ ಸುಣ್ಣದ ಒಂದು ಮೂಲ ಆಗಿರುತ್ತೆ. ಹೌದು, ಮತ್ತು ಎಲ್ಲ ವಿಧದ ಸೊಪ್ಪುಗಳಲ್ಲಿ ಕ್ಯಾಲ್ಸಿಯಂ ದೊರೆಯುತ್ತದೆ. ಆದ್ದರಿಂದ ಗರ್ಭಿಣಿ ಬಾಣಂತಿಯರು ಪ್ರತಿದಿನ ಯಾವುದಾದರೊಂದು ಸೊಪ್ಪು ಅಂದ್ರೆ ಬಸಳೆ ಸೊಪ್ಪು ಇರಬಹುದು, ಮೆಂತ್ಯ ಸೊಪ್ಪು, ಪಾಲಕ್ಕು, ದಂಟು ಇವುಗಳನ್ನ ಪ್ರತಿನಿತ್ಯ 150-200 ಗ್ರಾಂನಷ್ಟು ಸೇವನೆ ಮಾಡುವುದು ಅವರ ಆರೋಗ್ಯಕ್ಕೆ ಉತ್ತಮ. ಇನ್ನು ಆಹಾರದಲ್ಲಿ ಈ ಸುಣ್ಣದ ಅಂಶ ಅಥವಾ ಕ್ಯಾಲ್ಸಿಯಂ ಪ್ರಮಾಣ ಏನಾದರೂ ಕಡಿಮೆ ಆದರೆ ಏನೇನು ತೊಂದರೆಗಳು ಆಗಬಹುದು ಅಂತೀರ? ಕ್ಯಾಲ್ಸಿಯಂ ಈಗಾಗಲೇ ಹೇಳಿದ ಹಾಗೆ ಬೆಳೆಯುವ ಮಗುವಿನ ಮೂಳೆಗಳಿಗೆ ಮತ್ತು ಹಲ್ಲುಗಳಿಗೆ ಬೇಕಾಗುವುದು. ತಾಯಿಯ ಆಹಾರದಲ್ಲಿ ಕ್ಯಾಲ್ಸಿಯಂ ಕಡಿಮೆಯಾದರೆ ಮಗು ತಾಯಿಯ ಮೂಳೆಗಳಲ್ಲಿ ಶೇಖರಿಸಲ್ಪಟ್ಟಿರುವ ಕ್ಯಾಲ್ಸಿಯಂ ಅನ್ನು ತನ್ನ ಮೂಳೆಗಳನ್ನು ರಚಿಸಲು ಮತ್ತು ಬಾಣಂತಿಯರಲ್ಲಿ ಹಾಲಿನ ಉತ್ಪಾದನೆಗೆ ಬಳಸುವುದರಿಂದ ತಾಯಿಯ ಮೂಳೆಗಳು ಮೆದುವಾಗಿ ಒಂದು ಮಾದರಿಯ ಹಕ್ಕಿ ರೋಗ ಅಥವಾ ಆಸ್ಟಿಯೋಮಲೇಷಿಯಾ ಉಂಟಾಗುತ್ತದೆ. ಅಂದ್ರೆ ಮೂಳೆಗಳು ದುರ್ಬಲವಾಗ್ತವೆ. ಹೌದು. ಇನ್ನ ಗರ್ಭಿಣಿ ಮತ್ತೆ ಬಾಣಂತಿಯರ ಆಹಾರದಲ್ಲಿ ಕಬ್ಬಿಣಾಂಶದ ಪಾತ್ರ ಏನು ಅಂತೀರ? ಈ ಕಬ್ಬಿಣಾಂಶವು ಅಥವಾ ಐರನ್ ಇದು ಕ್ಯಾಲ್ಸಿಯಂನಷ್ಟೇ ಗರ್ಭಿಣಿ ಮತ್ತು ಬಾಣಂತಿ ಸ್ತ್ರೀಗೆ ಅಗತ್ಯವಾದ ಲೋಹವಾಗಿದೆ. ಆಹಾರದಲ್ಲಿ ಸಾಕಷ್ಟು ಕಬ್ಬಿಣಾಂಶವಿಲ್ಲದಿದ್ದರೆ ತಾಯಿಗೂ ಮಗುವಿಗೂ ಅನಿಮಿಯಾ ಅಥವಾ ರಕ್ತಹೀನತೆ ಉಂಟಾಗುತ್ತದೆ. ಮಗು ಗರ್ಭದಲ್ಲಿ ಬೆಳೆಯುತ್ತಿರುವಾಗ ಅದರ ರಕ್ತದ ಉತ್ಪಾದನೆಗೆ ಕಬ್ಬಿಣಾಂಶವು ಬೇಕಾಗುವುದಲ್ಲದೆ ಇದರ ಜೊತೆಗೆ ಗರ್ಭದಲ್ಲಿರುವಾಗಲೇ ಸ್ವಲ್ಪ ಪ್ರಮಾಣದಷ್ಟು ಕಬ್ಬಿಣಾಂಶವನ್ನು ತನ್ನ ಪಿತ್ತಜನಕಾಂಗದಲ್ಲಿ ಶೇಖರಿಸಿಟ್ಟುಕೊಂಡು ಹುಟ್ಟಿದ ನಂತರ 6 ತಿಂಗಳವರೆಗೆ ಉಪಯೋಗಿಸಿಕೊಳ್ಳುತ್ತದೆ. ಏಕೆಂದರೆ ತಾಯಿಯ ಹಾಲಿನಲ್ಲಿ ಕಬ್ಬಿಣಾಂಶವಿರುವುದಿಲ್ಲ ಮತ್ತು ಮಗು 6 ತಿಂಗಳವರೆಗೆ ಬೇರೆ ಯಾವುದೇ ಆಹಾರವನ್ನು ಸೇವಿಸದೇ ಇರುವುದರಿಂದ ತಾಯಿಯ ಗರ್ಭದಲ್ಲಿ ಇರುವಾಗಲೇ 6 ತಿಂಗಳಿಗೆ ಸಾಕಾಗುವಷ್ಟು ಕಬ್ಬಿಣಾಂಶವನ್ನು ಸಂಗ್ರಹಿಸಿಟ್ಟುಕೊಳ್ಳುತ್ತದೆ. ಈ ಕಬ್ಬಿಣದ ಅಂಶವನ್ನು ಒದಗಿಸುವಂತಹ ಬೇರೆ ಬೇರೆ ಆಹಾರಗಳು ಯಾವ್ಯಾವ ಅಂತ? ಎಲ್ಲ ವಿಧವಾದ ಹಸಿರು ಸೊಪ್ಪುಗಳು, ಪಾಲಕ್, ದಂಟು, ಮೆಂತ್ಯ, ಸಬ್ಬಸಿಗೆ ಸೊಪ್ಪು ಮುಂತಾದವುಗಳು, ಜೊತೆಗೆ ಒಣ ಹಣ್ಣುಗಳು ಅಂದ್ರೆ ಒಣಗಿಸಿದ ದ್ರಾಕ್ಷಿ, ಖರ್ಜೂರ, ಅಂಜೂರ ಮುಂತಾದವುಗಳು, ಅವಲಕ್ಕಿ, ಬೆಲ್ಲ, ರಾಗಿ ಇವು ಕಬ್ಬಿನಾಂಶವನ್ನು ಹೆಚ್ಚಿಗೆ ಒದಗಿಸುವ ಆಹಾರಗಳಾಗಿವೆ. ಇದರೊಂದಿಗೆ ಮೊಟ್ಟೆ, ಪ್ರಾಣಿಗಳ ಯಕೃತ್ ಸಹ ಕಬ್ಬಿನಾಂಶವನ್ನು ಹೆಚ್ಚಿಗೆ ಹೊಂದಿದ ಆಹಾರವೆನ್ನಬಹುದು. ಇನ್ನು ಈ ಕಬ್ಬಿಣಾಂಶದ ಪಾತ್ರ ಏನು ಅಂತೀರ? ಕಬ್ಬಿನಾಂಶವು ರಕ್ತದ ಕೆಂಪು ವರ್ಣವಾದ ಹಿಮೋಗ್ಲೋಬಿನ್ ಉತ್ಪಾದನೆಗೆ ಅವಶ್ಯಕವಾಗಿ ಬೇಕು ಮತ್ತು ದೇಹದ ರಕ್ಷಣೆಗೆ ಕೂಡ ಇದು ಅತಿ ಅವಶ್ಯಕ. ಗರ್ಭಾವಸ್ಥೆಯಲ್ಲಿ ಕಬ್ಬಿನಾಂಶದ ಕೊರತೆಯಾದರೆ ಕಡಿಮೆ ತೂಕದ ಮಗುವಿನ ಜನನ ಮತ್ತು ಹೆರಿಗೆ ಸಮಯದಲ್ಲಿ ತಾಯಿಯ ಮರಣದ ಸಾಧ್ಯತೆ ಹೆಚ್ಚಾಗಿರುತ್ತದೆ. ರಕ್ತಹೀನತೆ ಇರುವ ತಾಯಿಗೆ ಜನಿಸಿದ ಮಗು ಪದೇ ಪದೇ ಸೋಂಕು ರೋಗಗಳಿಗೆ ಈಡಾಗುತ್ತೆ ಮತ್ತು ಇಂತಹ ಮಗು ಕಲಿಕೆಯಲ್ಲಿ ಹಿಂದುಳಿಯುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಈಗ ರಕ್ತಹೀನತೆ ಅಂತ ತಾವು ಹೇಳಿದ್ರಿ, ಹಾಗೆಂದ್ರೇನು ಮತ್ತೆ ಇದು ಹೇಗೆ ನಾವು ಗುರುತಿಸಬಹುದು ಅಂತೀರ? ಈ ರಕ್ತದ ಉತ್ಪಾದನೆಗೆ ಬೇಕಾದ ಕಬ್ಬಿನಾಂಶದ ಕೊರತೆಯಿಂದ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆಯಾಗುವುದಕ್ಕೆ ರಕ್ತಹೀನತೆ ಅಥವಾ ಅನಿಮಿಯಾ ಎಂದು ಹೇಳಲಾಗುತ್ತೆ. ನಮ್ಮ ದೇಶದಲ್ಲಿ ಇದು ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ವಿಶ್ವ ಆಹಾರ ಮತ್ತು ಕೃಷಿ ಸಂಸ್ಥೆಯು ಭಾರತದಲ್ಲಿನ 50%-ಕ್ಕೂ ಹೆಚ್ಚು ಮಹಿಳೆಯರು ರಕ್ತಹೀನತೆಯಿಂದ ಬಳಲುತ್ತಿರುವುದಾಗಿ ವರದಿ ಮಾಡಿದೆ. ಅಂದ್ರೆ ಈ ಒಂದು ಸಮಸ್ಯೆ ನಿವಾರಣೆ ಹೇಗೆ ಅಂತೀರ? ಸುಲಭವಾಗಿ ಅಂದ್ರೆ ಪ್ರತಿನಿತ್ಯದ ಆಹಾರದಲ್ಲಿ ಸಾಕಷ್ಟು ಕಬ್ಬಿನಾಂಶ ಹೊಂದಿದ ಸೊಪ್ಪು ತರಕಾರಿಗಳು, ಧಾನ್ಯಗಳು ಮತ್ತು ಪ್ರೋಟೀನ್ ಯುಕ್ತ ಬೇಳೆಕಾಳುಗಳು ಜೊತೆಗೆ ಸಿ ಜೀವಸತ್ವ ಹೊಂದಿದ ನಿಂಬೆ ಹಣ್ಣು ಅಥವಾ ಇತರೆ ಸಿಟ್ರಸ್ ಯುಕ್ತ ಹಣ್ಣುಗಳ ಸಮರ್ಪಕ ಬಳಕೆಯಿಂದ ಕಡಿಮೆ ಮಾಡಬಹುದಾಗಿದೆ. ಇದರೊಂದಿಗೆ ಗರ್ಭಿಣಿ ಸ್ತ್ರೀಗೆ ಕಬ್ಬಿನಾಂಶದ ಬೇಡಿಕೆ ಹೆಚ್ಚಾಗಿರುವುದರಿಂದ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಮೂಲಕ ಗರ್ಭಿಣಿಯರಿಗೆ ಕಬ್ಬಿನಾಂಶ ಮತ್ತು ಫಾಲಿಕ್ ಆಮ್ಲ ಹೊಂದಿದ ಮಾತ್ರೆಗಳನ್ನು 100 ದಿನಗಳವರೆಗೆ ಸೇವಿಸಲು ಉಚಿತವಾಗಿ ಕೊಡುತ್ತಾರೆ. ಇದನ್ನು ತಪ್ಪದೆ ಸೇವಿಸಬೇಕು. ಅಂದ್ರೆ ಇಷ್ಟೆಲ್ಲ ಪ್ರಾಮುಖ್ಯತೆಯನ್ನು ಹೊಂದಿದಂತ ಆಹಾರ, ಒಟ್ಟಾರೆಯಾಗಿ ಹೇಳೋದಾದ್ರೆ ಅವರ ದಿನನಿತ್ಯದ ಆಹಾರ ಕ್ರಮ ಹೇಗಿರಬೇಕು ಅಂತೀರ? ಮೊದಲನೆಯದಾಗಿ ಗರ್ಭಿಣಿಯರು ಹೆಚ್ಚು ಹೆಚ್ಚು ಆಹಾರ ಸೇವಿಸಬೇಕು. ಮೊಳಕೆ ಬರಿಸಿದ ಕಾಳುಗಳು, ಬೇಳೆಕಾಳುಗಳು, ಸೊಪ್ಪಿನ ತರಕಾರಿ, ಕಡಲೆಕಾಯಿ, ಹಾಲು ಮತ್ತು ಹಾಲಿನ ಪದಾರ್ಥವನ್ನು ದಿನನಿತ್ಯದ ಆಹಾರದಲ್ಲಿ ಅಳವಡಿಸಿಕೊಳ್ಬೇಕು. ಪ್ರತಿದಿನ ಆಯಾ ಕಾಲದಲ್ಲಿ ದೊರೆಯುವ ಹಣ್ಣುಗಳನ್ನು ಅಂದ್ರೆ ಚೇಪೆಕಾಯಿ ಇರ್ಬೋದು, ಮಾವಿನ ಹಣ್ಣು, ಬಾಳೆಹಣ್ಣು, ಆರೆಂಜ್, ಮೂಸಂಬಿ ಮುಂತಾದವುಗಳನ್ನು ಕನಿಷ್ಠ 100 ಗ್ರಾಂನಷ್ಟಾದರೂ ಸೇವಿಸಬೇಕು. ಹಾಲು, ಮೊಸರು, ಮಜ್ಜಿಗೆ, ಮೊಟ್ಟೆ, ಮಾಂಸ, ಮೀನು ಇವೆಲ್ಲ ಪ್ರೋಟೀನ್ ಮತ್ತು ಜೀವಸತ್ವ ಖನಿಜಾಂಶಗಳನ್ನು ಒದಗಿಸುವ ಉತ್ತಮ ಆಹಾರಗಳು. ಆದ್ದರಿಂದ ಸಾಧ್ಯವಾದಷ್ಟು ಇವುಗಳನ್ನು ಬಳಕೆ ಮಾಡಬೇಕು. ಗರ್ಭದಲ್ಲಿರುವ ಶಿಶುವಿನ ಮೆದುಳಿನ ಬೆಳವಣಿಗೆಗೆ ಸಾಕಷ್ಟು ಅಯೋಡಿನ್ ಅಗತ್ಯವಾಗಿರುವುದರಿಂದ ಗರ್ಭಿಣಿ ಮಹಿಳೆ ಅಯೋಡಿನ್ ಯುಕ್ತ ಉಪ್ಪನ್ನೇ ಬಳಸಬೇಕು. ಹೆಚ್ಚು ಪ್ರಮಾಣದಲ್ಲಿ ನೀರನ್ನು ಅಥವಾ ಇತರೆ ದ್ರವ ಪದಾರ್ಥಗಳನ್ನು ಬಳಸಬೇಕು. ತಪ್ಪದೆ ಕಬ್ಬಿನಾಂಶ ಮತ್ತು ಫಾಲಿಕ್ ಆಮ್ಲದ ಮಾತ್ರೆಯನ್ನು ಸೇವಿಸಬೇಕು. ಆಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮೂಢನಂಬಿಕೆಗಳನ್ನು ತೊಡೆದು ಹಾಕಿ ಎಲ್ಲ ರೀತಿಯ ಆಹಾರಗಳನ್ನು ಸೇವಿಸಬೇಕು. ಗರ್ಭಿಣಿಯರಿಗೆ ತಂಬಾಕು ಸೇವನೆ ಸೂಕ್ತವಲ್ಲ. ಟೀ, ಕಾಫಿ ಸೇವನೆ ಆಹಾರದಲ್ಲಿ ಕಬ್ಬಿನಾಂಶಗಳನ್ನು ಹೀರಿಕೊಳ್ಳಲು ತಡೆ ಒಡ್ಡುವುದರಿಂದ ಊಟ ಅಥವಾ ತಿಂಡಿ ತಿಂದ ತಕ್ಷಣ ಟೀ, ಕಾಫಿ ಸೇವನೆ ಸೂಕ್ತವಲ್ಲ. ಈಗ ಸಾಮಾನ್ಯವಾಗಿ ಗರ್ಭಿಣಿಯರಲ್ಲಿ ಕಂಡುಬರುವಂತಹ ಆರೋಗ್ಯ ಸಮಸ್ಯೆಗಳು ಏನೇನು ಅಂತೀರ? ಮೊದಲೇದಾಗಿ ಮಾರ್ನಿಂಗ್ ಸಿಕ್ನೆಸ್ ಅಂತ ಹೇಳ್ತಾರೆ, ಅಥವಾ ವಾಂತಿ. ಹೌದು. ಇನ್ನೊಂದು ಟಾಕ್ಸೇಮಿಯಾ ಅಥವಾ ನಂಜು ರೋಗ. ಮೂರನೇದಾಗಿ ಮಲಬದ್ಧತೆ, ಹಾಗೂ ಇತ್ತೀಚೆಗೆ ಕೆಲವೊಂದು ಗರ್ಭಿಣಿಯರಲ್ಲಿ ಮಧುಮೇಹ ಸಹ ಕಾಣಿಸ್ಕೊಳ್ತಾ ಇದೆ. ಈಗ ಮಾರ್ನಿಂಗ್ ಸಿಕ್ನೆಸ್ ಅಥವಾ ವಾಂತಿ ಅಂತ ತಾವು ಹೇಳಿದ್ರಿ, ಇದನ್ನ ಸುಧಾರಿಸ್ಕೊಳ್ಳೋದಕ್ಕೆ ಎಂತ ಒಂದು ಆಹಾರವನ್ನು ಸೇವಿಸಬೇಕಾಗುತ್ತೆ? ಸಾಮಾನ್ಯವಾಗಿ ಗರ್ಭಿಣಿಯರಲ್ಲಿ ಕಂಡುಬರುವ ಇದು ಹೆಚ್ಚಾಗಿ 2-4 ತಿಂಗಳವರೆಗೆ ಇರುತ್ತದೆ. ಕೆಲವೊಬ್ಬರಲ್ಲಿ 7 ತಿಂಗಳವರೆಗೆ ಸಹ ಮುಂದುವರಿಯುತ್ತದೆ. ಇಂಥವರು ಕೆಲವೊಂದು ಆಹಾರ ಪದಾರ್ಥಗಳನ್ನು ನೋಡಿದಾಗ ಅಥವಾ ಆಹಾರದ ವಾಸನೆ ಬಡಿದಾಗ ವಾಂತಿ ಅಥವಾ ವಾಕರಿಕೆ ಸಾಮಾನ್ಯ. ಈ ಸಮಯದಲ್ಲಿ ಒಂದೇ ಬಾರಿಗೆ ಹೆಚ್ಚು ಆಹಾರ ಸೇವಿಸುವ ಬದಲು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಆಗಿಂದಾಗ ಆಹಾರ ಸೇವಿಸುವುದು ಸೂಕ್ತ. ಅಲ್ಲದೆ ಇವರು ಸುಲಭವಾಗಿ ಜೀರ್ಣ ಹೊಂದುವ ಮತ್ತು ಹೆಚ್ಚು ಶರ್ಕರ್ ಪಿಷ್ಟ ಹೊಂದಿದ ಆಹಾರಗಳನ್ನು ಸೇವಿಸುವುದು ಸೂಕ್ತ. ಮತ್ತು ದ್ರವ ಆಹಾರಗಳನ್ನು ಊಟದ ಜೊತೆ ಸೇವಿಸುವ ಬದಲು 2 ಊಟಗಳ ಮಧ್ಯೆ ಸೇವಿಸಬೇಕು. ಇನ್ನು ಕೆಲವೊಬ್ಬರಲ್ಲಿ ಈ ವಾಂತಿ ಮತ್ತೆ ಉಬ್ಬಳಿಕೆ ಈ 4 ತಿಂಗಳಿಗಿಂತ ನಂತರನೂ ಮುಂದುವರೆದ್ರೆ ಮತ್ತೆ ಹೊಟ್ಟೆ ಉರಿ, ಈ ಗ್ಯಾಸ್ಟ್ರಿಕ್ ತೊಂದರೆ ಈ ರೀತಿ ಸಮಸ್ಯೆಗಳನ್ನು ಎದುರಿಸುವಾಗ ಅವರ ಒಂದು ಆಹಾರ ಹೇಗಿರಬೇಕು ಅಂತೀರ? ಇಂಥವರು ಅಧಿಕ ಕೊಬ್ಬುಯುಕ್ತ ಆಹಾರ ಅಂದರೆ ಬೇಕರಿ ಪದಾರ್ಥಗಳು, ಸಿಹಿ ತಿಂಡಿಗಳು, ಕರಿದ ತಿಂಡಿಗಳು, ಒಗ್ಗರಣೆ ಪದಾರ್ಥಗಳು, ಅತಿಯಾದ ಕಾಫಿ ಸೇವನೆ ಅಥವಾ ಸ್ಟ್ರಾಂಗ್ ಫ್ಲೇವರ್ ಹೊಂದಿದಂತಹ ತರಕಾರಿಗಳಾದ ಮೂಲಂಗಿ, ನೋಲ್ಕೋಲ್, ಕ್ಯಾಬೇಜ್ ಮುಂತಾದವುಗಳನ್ನು ಮಿತವಾಗಿ ಬಳಸಬೇಕು. ಇನ್ನು ಗರ್ಭಿಣಿಯರಲ್ಲಿ ಈ ಮಲಬದ್ಧತೆ ಸಮಸ್ಯೆ ಇದ್ದಾಗ ಯಾವ ರೀತಿಯಾದಂಥ ಆಹಾರ ಸೇವಿಸಬೇಕು ಅಂತಾರೆ? ಗರ್ಭವತಿಯರಲ್ಲಿ ಗರ್ಭಾಶಯ ಗಾತ್ರ ಸಾಮಾನ್ಯಕ್ಕಿಂತ ದೊಡ್ಡದಾಗುವುದರಿಂದ ಇದರ ಒತ್ತಡ ದೊಡ್ಡ ಕರುಳಿನ ಮೇಲೆ ಬೀಳುತ್ತದೆ ಹಾಗೂ ಗರ್ಭವತಿಯರಲ್ಲಿ ಹಾರ್ಮೋನ್ಗಳ ಏರುಪೇರಿನಿಂದಾಗಿ ಜೀರ್ಣವಾಗದೆ ಉಳಿದ ಪದಾರ್ಥಗಳನ್ನು ದೇಹದಿಂದ ಹೊರಹಾಕಲು ತೊಂದರೆಯಾಗುತ್ತದೆ. ಈ ತೊಂದರೆ ಇದ್ದಾಗ ನೈಸರ್ಗಿಕವಾಗಿ ಲ್ಯಾಕ್ಸೆಟಿವ್ ಅಥವಾ ವಿರೇಚಕ ಗುಣವುಳ್ಳ ಆಹಾರಗಳಾದ ಇಡಿಯಾದ ಧಾನ್ಯಗಳು, ಒಣ ಹಣ್ಣುಗಳು ಮತ್ತು ನಾರಿನಾಂಶ ಹೊಂದಿದ ಸೊಪ್ಪು ತರಕಾರಿ ಹಾಗೂ ಹಣ್ಣುಗಳನ್ನು ಹೆಚ್ಚಾಗಿ ಸೇವಿಸಬೇಕು ಮತ್ತು ಹೆಚ್ಚು ಹೆಚ್ಚು ದ್ರವ ಆಹಾರ ಹಾಗೂ ಪಾನೀಯಗಳನ್ನು ಸೇವಿಸುವುದರಿಂದ ಮಲಬದ್ಧತೆಯನ್ನು ಸುಲಭವಾಗಿ ನಿವಾರಿಸಬಹುದಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕೆಲವೊಬ್ಬರು ಗರ್ಭಿಣಿ ಸ್ತ್ರೀಯರಲ್ಲಿ ಈ ಮಧುಮೇಹ ಇರೋದನ್ನ ಗುರುತಿಸಲಾಗ್ತಾ ಇದೆ, ಇದನ್ನ ಹೇಗೆ ನಿವಾರಿಸಬಹುದು ಅಂತ? 1% ಸ್ತ್ರೀಯರು ಗರ್ಭಧರಿಸಿದಾಗ ಮಧುಮೇಹ ರೋಗಕ್ಕೆ ಒಳಗಾಗಿರುವುದು ಕಂಡು ಬಂದಿದೆ. ಅಣುವಂಶೀಯವಾಗಿ ಸಕ್ಕರೆ ಕಾಯಿಲೆ ಇರುವವರಲ್ಲಿ ಇದರ ಸಂಭವ ಹೆಚ್ಚಾಗಿರುತ್ತದೆ. ಮಧುಮೇಹವನ್ನು 1-3 ನಿಯಂತ್ರಿಸದಿದ್ದರೆ ಗರ್ಭಪಾತ ಅಥವಾ ಭ್ರೂಣದಲ್ಲಿ ನ್ಯೂನತೆ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಗರ್ಭಿಣಿಯರು ಸರಿಯಾದ ಸಮಯದಲ್ಲಿ ತಪಾಸಣೆ ಮಾಡಿಸಿ ಇನ್ಸುಲಿನ್ ಹಾಗೂ ಆಹಾರ ಬದಲಾವಣೆ ಮೂಲಕ ಮಧುಮೇಹವನ್ನು ನಿಯಂತ್ರಿಸಬಹುದಾಗಿದೆ. ಗರ್ಭಾವಸ್ಥೆಯಲ್ಲಿ ಇವರ ದೈಹಿಕ ತೂಕ ಮಾಮೂಲಿ ತೂಕದ ಜೊತೆಗೆ 12 kg ಹೆಚ್ಚಾಗದಂತೆ ಎಚ್ಚರಿಕೆ ವಹಿಸಬೇಕು. ಮತ್ತೆ ಕೆಲವು ಗರ್ಭಿಣಿ ಸ್ತ್ರೀಯರು ಈ ಬಳಪ, ಗೋಡೆ ಮಣ್ಣು, ಹೆಂಚು ಇದನ್ನ ತಿನ್ನೋದನ್ನ ನಾವು ನೋಡ್ತಾ ಇರ್ತೀವಿ, ಅಂದ್ರೆ ಇದಕ್ಕೆ ಮತ್ತೆ ಅಪೌಷ್ಟಿಕತೆಗೆ ಏನಾದರೂ ಸಂಬಂಧ ಇದೆಯೇ? ಈ ರಕ್ತಹೀನತೆಯಿಂದ ಬಳಲುವ ಗರ್ಭಿಣಿಯರಲ್ಲಿ ಇಂತಹ ವಸ್ತುಗಳನ್ನು ತಿನ್ನುವ ಬಯಕೆ ಹೆಚ್ಚಾಗಿರುತ್ತದೆ ಎಂದು ಕೆಲವೊಂದು ಅಧ್ಯಯನಗಳು ತಿಳಿಸುತ್ತವೆ. ಆದ್ರೆ ಇವನ್ನು ತಿನ್ನುವುದರಿಂದ ದೇಹಕ್ಕೆ ಕಬ್ಬಿನಾಂಶ ಲಭಿಸುತ್ತದೆ ಎಂಬುದು ಸಾಬೀತಾಗಿಲ್ಲ. ಇನ್ನು ಒಟ್ಟಾರೆಯಾಗಿ ಬಾಣಂತಿಯರ ಆಹಾರ ಹೇಗಿರಬೇಕು ಅಂತೀರ? ಒಬ್ಬ ಮಹಿಳೆಯ ಜೀವನದ ವಿವಿಧ ಹಂತಗಳನ್ನು ನೋಡಿದಾಗ ಆಕೆಗೆ ಬಾಣಂತಿಯ ಅವಧಿಯಲ್ಲಿ ಅತಿ ಹೆಚ್ಚು ಆಹಾರದ ಅವಶ್ಯಕತೆ ಇರುತ್ತದೆ. ಈ ಸಮಯದಲ್ಲಿ ಇವರು ಸೇವಿಸುವ ಆಹಾರವು ಇವರ ದಿನನಿತ್ಯದ ಪೋಷಕಾಂಶಗಳ ಅಗತ್ಯತೆಯನ್ನು ಪೂರೈಸಿ ಮಗುವಿನ ಸಮರ್ಪಕ ಬೆಳವಣಿಗೆಗೆ ಸಾಕಾಗುವಷ್ಟು ಹಾಲು ಉತ್ಪಾದನೆ ಪೂರಕವಾಗಿರಬೇಕು. ಅಂದ್ರೆ ವಿಶೇಷವಾಗಿ ಬಾಣಂತಿಯರು ಸೇವಿಸಬೇಕಾದಂತ ಆಹಾರ ಹೇಗಿರಬೇಕು ಅಂತೀರ? ಏನೇನ ಒಳಗೊಂಡಿರಬೇಕು ಅಂತ? ಈ ಬೆಳ್ಳುಳ್ಳಿ, ಹಾಲು, ಬಾದಾಮಿ, ಆಳ್ವಿ ಇವು ಬಾಣಂತಿಯರಲ್ಲಿ ಹಾಲು ಉತ್ಪಾದನೆಯನ್ನು ಹೆಚ್ಚಿಸಲು ಸಹಕಾರಿ ಎಂದು ತಿಳಿದು ಬಂದಿದೆ. ಆದ್ದರಿಂದ ಇಂತಹ ಆಹಾರಗಳನ್ನು ಬಾಣಂತಿಯರಿಗೆ ಹೆಚ್ಚಾಗಿ ಕೊಡಬೇಕು. ಇನ್ನು ಬಾಣಂತಿಯರಿಗಾಗಿ ಕೆಲವೊಂದು ಸೂಕ್ತ ಆಹಾರಗಳ ಬಗ್ಗೆ ಸ್ವಲ್ಪ ತಿಳಿಸಿಕೊಡ್ತೀರಾ? ಬಾಣಂತಿಯರಿಗೆ ಹೆಚ್ಚು ಶಕ್ತಿಯನ್ನು ಹಾಗೂ ಸಸಾರಜನಕವನ್ನು ಹೊಂದಿದ ಕಡಲೆ ಬೀಜದ ಕೀರು, ಬಾದಾಮಿ ಕೀರು, ಕೊಬ್ಬರಿ ಉಂಡಿ, ಕ್ಯಾರೆಟ್ ಹಲ್ವಾ ಮುಂತಾದವುಗಳು ಹೆಚ್ಚು ಕ್ಯಾಲರಿ ಹೊಂದಿದ್ದರಿಂದ ತಾಯಿಯ ಹೆಚ್ಚಿನ ಬೇಡಿಕೆಯನ್ನು ಪೂರೈಸುತ್ತವೆ. ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸಲು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಚಟ್ನಿಗಳು, ಸೂಪ್ಸ್ ಮತ್ತು ರಸಂ ಇವು ಹಸಿವನ್ನು ಹೆಚ್ಚಿಸಲು ಮತ್ತು ಜೀರ್ಣಕ್ರಿಯೆ ಸರಿಯಾಗಿ ಜರುಗಲು ಸಹಕಾರಿಯಾಗುತ್ತವೆ. ವಡ, ಬಜ್ಜಿ, ಪರಾಟ ಮುಂತಾದವುಗಳು ಹೆಚ್ಚು ಕ್ಯಾಲರಿಗಳನ್ನು ಹೊಂದಿರುವುದರಿಂದ ಶಕ್ತಿಯ ಬೇಡಿಕೆಯನ್ನು ಪೂರೈಸಲು ಸಹಕಾರಿಯಾಗಿರುತ್ತವೆ. ಹೀಗೆ ಗರ್ಭಿಣಿಯರು ಮತ್ತು ಬಾಣಂತಿಯರು ಪೌಷ್ಟಿಕ ಆಹಾರವನ್ನು ಸೇವಿಸೋದ್ರಿಂದ ಅವರು ಮಗುವಿನ ಬೆಳವಣಿಗೆಗೆ ಸಹಕರಿಸಬಹುದು ಮತ್ತೆ ಅವರ ಆರೋಗ್ಯ ಸಮಸ್ಯೆಗಳನ್ನು ಕೂಡ ಕಡಿಮೆ ಮಾಡ್ಕೋಬಹುದು. ಹೌದು, ಆದ್ರಿಂದ ನಮ್ಮ ಗ್ರಾಮೀಣ ಮಹಿಳೆಯರಿಗೆ ಮತ್ತೆ ರೈತ ಬಾಂಧವರಿಗೆ ಈ ಗರ್ಭಿಣಿ ಮತ್ತೆ ಬಾಣಂತಿಯರ ಆಹಾರ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತಂದು ತಮ್ಮದಿಷ್ಟೆಲ್ಲ ಕೇಳಿದ್ದು. ಉತ್ತಮವಾದಂತ ಮಾಹಿತಿ ಮಾಡಿಕೊಟ್ರಿ ಡಾಕ್ಟರ್ ಗೀತಾ ಅವರೇ, ನಿಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ರೈತ ಬಾಂಧವರೇ, ಇದುವರೆಗೆ ಗರ್ಭಿಣಿ ಮತ್ತು ಬಾಣಂತಿಯರ ಆಹಾರ ಕ್ರಮಗಳನ್ನು ಕುರಿತು ಡಾಕ್ಟರ್ ಗೀತಾ ಎನ್ಕಂಚಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಕೃಷಿ ಮಾಹಿತಿ. ಅತಿಯಾದ ರಸಗೊಬ್ಬರ ಮತ್ತು ಕೀಟನಾಶಕಗಳ ಬಳಕೆಯಿಂದ ನೈಸರ್ಗಿಕ ಸಂಪನ್ಮೂಲಗಳಾದಂಥ ಮಣ್ಣು, ನೀರು ಮತ್ತು ನಮ್ಮ ಸುತ್ತಮುತ್ತಲಿನ ವಾತಾವರಣ ಜೊತೆಗೆ ಸಸ್ಯ ಸಂಕುಲ ಮತ್ತು ಪ್ರಾಣಿ ಸಂಕುಲಗಳು ಮಲಿನಗೊಳ್ತವೆ. ಇದರ ಜೊತೆಗೆ ಭೂಮಿಯ ಭೌತಿಕ ಗುಣ, ರಾಸಾಯನಿಕ ಗುಣ ಮತ್ತು ಜೈವಿಕ ಗುಣಗಳು ಕ್ಷೀಣಿಸ್ತಾ ಇದ್ದಾವೆ. ಮಣ್ಣಿನ ಫಲವತ್ತತೆ ಮತ್ತು ಉತ್ಪಾದಕತೆ ಕುಂಠಿತಗೊಳ್ತಾ ಇದೆ. ರಾಸಾಯನಿಕ ವಸ್ತುಗಳ ಬಳಕೆಯಿಂದ ಬರಡಾಗ್ತಾ ಇರುವಂಥ ಭೂಮಿಗೆ ಚೈತನ್ಯವನ್ನು ತುಂಬೋದಕ್ಕೆ ಮಣ್ಣಿನಲ್ಲಿ ಸಾವಯವ ಅಂಶವನ್ನು ಹೆಚ್ಚಿಸೋದು ಬಹಳ ಅತ್ಯಗತ್ಯ ಮತ್ತು ಅನಿವಾರ್ಯ. ಈ ನಿಟ್ಟಿನಲ್ಲಿ ನಾವು ಸಾವಯವ ಗೊಬ್ಬರಗಳಾದಂಥ ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಎರೆಗೊಬ್ಬರ, ಜೈವಿಕ ಗೊಬ್ಬರ ಮತ್ತು ಹಸಲೆ ಗೊಬ್ಬರಗಳನ್ನು ನಾವು ಬಳಸ್ಕೋಬೇಕಾಗತ್ತೆ. ಕಾಂಪೋಸ್ಟ್ ತಯಾರಿಕೆಯಲ್ಲಿ ನಾವು ಜಪಾನ್ ವಿಧಾನದಲ್ಲಿ ಕಾಂಪೋಸ್ಟನ್ನು ತಯಾರು ಮಾಡಿಕೊಳ್ಳೋದು ಒಂದು ವಿಧಾನ. ಈ ವಿಧಾನದಲ್ಲಿ ಗುಂಡಿಯನ್ನು ತೆಗೆಯುವಂಥ ಅವಶ್ಯಕತೆ ಇರೋದಿಲ್ಲ. ಭೂಮಿ ಮೇಲೇ 8-10 ಉದ್ದ, 3-4 ಅಗಲ ಮತ್ತು 2.5-3 ಎತ್ತರದ ಬೇಲಿ ಅಥವಾ ಸುತ್ತು ಆವರಣದ ರಚನೆಯನ್ನು ಕಲ್ಲು ಚಪ್ಪಡಿ ಅಥವಾ ಸ್ಥಳೀಯವಾಗಿ ದೊರೆಯುವಂಥ ವಸ್ತುಗಳನ್ನು ಬಳಸಿ ನಾವು ನಿರ್ಮಿಸ್ಕೋಬಹುದು. ಈ ರಚನೆಯ ತಳದಲ್ಲಿ ಪೋಷಕಾಂಶಗಳು ಬಸಿದು ಹೋಗದ ಹಾಗೆ ಸ್ಥಿರಗೊಳಿಸಿ ಭದ್ರಪಡಿಸಬೇಕು. ಸಾವಯವ ತ್ಯಾಜ್ಯಗಳನ್ನು ತಿರುವಿ ಹಾಕೋದಕ್ಕೆ ಅನುಕೂಲವಾಗೋ ರೀತಿಯಲ್ಲಿ ಮೂಲೆಯಲ್ಲಿ ಸ್ವಲ್ಪ ಭಾಗವನ್ನು ಬಿಟ್ಟು ನಾವು ತುಂಬಬೇಕಾಗತ್ತೆ. ತಳಪದರದಲ್ಲಿ ಗಟ್ಟಿಯಾದ ವಸ್ತುಗಳನ್ನು ಅಂದರೆ ತೆಂಗಿನ ಚಿಪ್ಪು, ಎಲೆಗಳು, ನಾರಿನಂತಹ ವಸ್ತುಗಳು, ಮರದ ತೊಗಟೆ ಅಥವಾ ಮರದ ಪುಡಿ, ಬೂದಿಗಳನ್ನು ನಾವು ಹರಡಬೇಕಾಗತ್ತೆ. ಈ ಪದರ 10-15 ಸೆಂಟಿಮೀಟರ್ ದಪ್ಪ ಇರುತ್ತೆ. ಆ ನಂತರದ ಪದರ ಅಂದರೆ 10-15 ಸೆಂಟಿಮೀಟರ್ನಲ್ಲಿ ನಾವು ಬೆಳೆಗಳ ಉಳಿಕೆ, ಒಣಗದಂಥ ಎಲೆಗಳು, ಹುಲ್ಲು, ಉಳಿಕೆಗಳು, ನೆಲಗಡಲೆಯ ಸಿಪ್ಪೆಗಳನ್ನು ನಾವು ತುಂಬಬೇಕಾಗತ್ತೆ. ಈ ಎರಡು ಪದರಗಳು ಗಟ್ಟಿಯಾಗಿದ್ದು ಮತ್ತು ಒಣಗಿದರೆ ತೇವಾಂಶವನ್ನು ಹೀರಿಕೊಂಡು ಮೇಲ್ಪದರದಿಂದ ಸೋರುವಂಥ ಪೋಷಕಾಂಶಗಳನ್ನು ಹೀರಿಕೊಳ್ತವೆ. ಈ ಪದರದ ಮೇಲೆ ಹಸುವಿನ ಸಗಣಿ, ಗಂಜಳ ಮತ್ತು ಜೈವಿಕ ಅನಿಲ ಬಗ್ಗಡವನ್ನು ನಾವು ಒಂದೊಂದಾಗಿ ಅಥವಾ ಒಟ್ಟಾರೆಯಾಗಿ ಹರಡಬೇಕಾಗತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ಮಣ್ಣು ಮತ್ತು ಬೂದಿಯನ್ನು ಈ ಪದರದ ಮೇಲೆ ನಾವು ಹರಡಬೇಕಾಗತ್ತೆ. 3ನೇ ಪದರದಲ್ಲಿ ಡೈಂಚ, ಸಸ್ಬೇನಿಯ ಮತ್ತು ಸಾರಜನಕ ಸಮೃದ್ಧ ಬೆಳೆವಳಿಕೆಗಳನ್ನು 10-15 ಸೆಂಟಿಮೀಟರ್ ದಪ್ಪ ಪದರದಲ್ಲಿ ಹರಡಬೇಕಾಗತ್ತೆ. 4ನೇ ಪದರದಲ್ಲಿ ಅಣಬೆ ಉಳಿಕೆಯ ಜೊತೆಗೆ ರಂಜಕ ಅಧಿಕ ಪ್ರಮಾಣದಲ್ಲಿ ಇರುವಂತಹ ಹಸಿರಲೆ ಸಸ್ಯಗಳ ಬೇರುಗಳು, ಶಿಲಾರಂಜಕ ಮತ್ತು ಈ ಪೊಟ್ಯಾಶಂಶವನ್ನು ಹೊಂದಿರುವಂಥ ದತ್ತೂರ, ಬೇರೆ ಕಳೆಗಳು, ಟೊಮೆಟೊ ಉಳಿಕೆಗಳು, ಹಾಗೆಯೇ ಈ ಹೊಗೆ ಸೊಪ್ಪಿನ ಉಳಿಕೆ, ಬೂದಿ, ಕೋಳಿ ಗೊಬ್ಬರವನ್ನು ಹರಡಬೇಕಾಗತ್ತೆ. ಈ ಪದರದ ಮೇಲೆ 10-15 ಸೆಂಟಿಮೀಟರ್ ದಪ್ಪನೆಯ 2-3 ಬುಟ್ಟಿ ಹಸುವಿನ ಸಗಣಿ ಮತ್ತು ಜೈವಿಕ ಅನಿಲ ಬಗ್ಗಡವನ್ನು ಹರಡಿ ತೇವಾಂಶವನ್ನು ನಾವು ಒದಗಿಸಬೇಕಾಗತ್ತೆ. ಇಂಗಾಲದ ಅಂಶ ಅಧಿಕ ಪ್ರಮಾಣದಲ್ಲಿರುವಂಥ ಹುಲ್ಲು, ತೆಂಗಿನ ಗರಿಗಳನ್ನು 4-5 ಸೆಂಟಿಮೀಟರ್ ಉದ್ದನೆಯ ತುಂಡುಗಳಾಗಿ ಮಾಡಿಕೊಂಡು ಇದರ ಮೇಲೆ ನಾವು ಹಾಕಬೇಕಾಗತ್ತೆ. ಇದರ ಮೇಲೆ ಹಳೆಯ ಕಾಂಪೋಸ್ಟ್ ಗೊಬ್ಬರದ ಪುಡಿ, ಕೆರೆಗೋಡು ಅಥವಾ ಮಣ್ಣು ಮತ್ತು ಬೂದಿಯನ್ನು ಸಣ್ಣ ಪ್ರಮಾಣದಲ್ಲಿ ಹರಡಬೇಕಾಗತ್ತೆ. ತುಂಬುವಂಥ ಸಮಯದಲ್ಲಿ ಸೂಕ್ಷ್ಮಾಣುಜೀವಿ ಸೋಂಕನ್ನು ಪ್ರತಿ ಪದರಕ್ಕೆ ಮಿಶ್ರಣ ಮಾಡೋದು ಬಹಳ ಮುಖ್ಯ. ಜೊತೆಗೆ 65% ತೇವಾಂಶವನ್ನು ನಾವು ಕಾಪಾಡ್ಕೋಬೇಕಾಗತ್ತೆ. ಉಷ್ಣಾಂಶ 60°C ಕಡಿಮೆ ಇರೋ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗತ್ತೆ. ಗುಂಡಿಗೆ ಪದರಗಳನ್ನು ತುಂಬಿದ ನಂತರ 15 ದಿನಗಳಿಗೊಮ್ಮೆ ಪದರಗಳನ್ನು ತಿರುವು ಹಾಕಬೇಕಾಗತ್ತೆ. ಅಲ್ಲಿಂದ ತಿಂಗಳ ಅಂತರದಲ್ಲಿ ಮತ್ತೊಮ್ಮೆ ತಿರುವು ಹಾಕಬೇಕಾಗತ್ತೆ. ಸುಣ್ಣವನ್ನು ಸೇರಿಸೋದ್ರಿಂದ ಗಟ್ಟಿಯಾದಂಥ ವಸ್ತುಗಳ ಕಳೆಯುವಿಕೆ ವೇಗ ಹೆಚ್ಚಾಗತ್ತೆ. ಕಾಂಪೋಸ್ಟನ್ನು ಸಮೃದ್ಧಿ ಮಾಡಿಕೊಳ್ಳೋದಕ್ಕೆ ಉಳಿಕೆ ಎಣ್ಣೆ ಹಿಂಡಿಗಳೊಂದಿಗೆ 50-100 ಕಿಲೋಗ್ರಾಂನಷ್ಟು ಶಿಲಾರಂಜಕವನ್ನು 100 ಟನ್ನಷ್ಟು ಕಾಂಪೋಸ್ಟ್ ಗೊಬ್ಬರಕ್ಕಾಗಿ ನಾವು ಬಳಕೆ ಮಾಡಿಕೊಂಡು ಅದನ್ನು ಸಮೃದ್ಧ ಮಾಡ್ಕೋಬಹುದು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಶ್ರೋತೃಗಳೇ, ಇದುವರೆಗೆ ಗರ್ಭಿಣಿ ಮತ್ತು ಬಾಣಂತಿಯರ ಆಹಾರ ಕ್ರಮ ಕುರಿತು ಡಾಕ್ಟರ್ ಗೀತಾ ಯಂಕಂಚಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಮಾರುಕಟ್ಟೆ ಧಾರಣೆ ಕೇಳೋಣ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವ ಪ್ರತಿ 50 ಕಿಲೋಗ್ರಾಂ ತೂಕದ ಕಚ್ಚಾ ಕಾಫಿ ದರ ಹೀಗಿದೆ. ಅರೇಬಿಕಾ ಪಾರ್ಚ್ಮೆಂಟ್ 16,200 ರೂಪಾಯಿಯಿಂದ 16,400 ರೂಪಾಯಿ, ಅರೇಬಿಕಾ ಚೆರಿ 10,500 ರೂಪಾಯಿಯಿಂದ 10,800 ರೂಪಾಯಿ, ರೊಬಸ್ಟಾ ಪಾರ್ಚ್ಮೆಂಟ್ 17,900 ರೂಪಾಯಿಯಿಂದ 18,200 ರೂಪಾಯಿ, ರೊಬಸ್ಟಾ ಚೆರಿ 10,300 ರೂಪಾಯಿಯಿಂದ 10,700 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ರೈತ ಬಾಂಧವರೇ, ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭತ್ತದ ಕೃಷಿಯಲ್ಲಿ ಯಂತ್ರದ ಬಳಕೆ ಕುರಿತು ಡಾಕ್ಟರ್ ಬಸವಲಿಂಗಯ್ಯ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಇನ್ನು ನಮ್ಮ ನಿಮ್ಮ ಭೇಟಿ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಆಕಾಶವಾಣಿ ಮಡಿಕೇರಿ ಸುದ್ದಿಜೊಂಪೆ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜೊಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಬರುವ ತಿಂಗಳ ಅಕ್ಟೋಬರ್ ತಾರೀಕು 17ಕ್ಕೆ ತಲಕಾವೇರಿಯಲ್ಲಿ ನಡೆಯುವ ಪವಿತ್ರ ತೀರ್ಥೋದ್ಭವದ ಸಂಬಂಧ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜು ಅವರ ಅಧ್ಯಕ್ಷತೆಯಲ್ಲಿ ಭಾಗಮಂಡಲ ಶ್ರೀ ಭಗಂಡೇಶ್ವರ ದೇವಸ್ಥಾನದ ಹಳೆ ಮುಡಿಸೇಟ್ ಸಭಾಮಂಡಳಿ ಸಭೆ ನಡೆದು ಸಭೆಯಲ್ಲಿ ಮಂತ್ರಿಗ ಮಾತಾಡಿ, ಪವಿತ್ರ ತೀರ್ಥೋದ್ಭವಲ್ಲಿ ತಲಕಾವೇರಿಯಲ್ಲಿ ಭಕ್ತರಿಗೆ ಯಾವುದೇ ತರಹದ ತಾಪತ್ರೆಗಾಗದಂಗೆ ಅಧಿಕಾರಿಗ ನಿಗದಿ ಕೊಣಕು. ಈ ಸಲ ಅಕ್ಟೋಬರ್ 17ಕ್ಕೆ ಬೆಳಿಗ್ಗೆ 7:40 ಅವ್ವ ಕಾವೇರಿ ತೀರ್ಥರೂಪಲ್ಲಿ ಬಂದು ಭಕ್ತರಿಗೆ ದರ್ಶನ ಕೊಡದರಿಂದ ರಾತ್ರಿ ಭಕ್ತರು ಜಾಸ್ತಿ ಸಂಖ್ಯೆಯಲ್ಲಿ ಬರುವ ಸಾಧ್ಯತೆ ಉಂಟು. ಆದ್ದರಿಂದ ಸರಿಯಾದ ಎಚ್ಚರ ತಕೊಳಕು, ಮಳೆ ಕಮ್ಮಿಯಾಟು, ತಕ್ಷಣ ರಸ್ತೆಗಳ ಸರಿ ಮಾಡೋಕು, ರಸ್ತೆ ಬದಿಗಳಲ್ಲಿ ಬೆಳೆದಿರುವ ಕಾಡುಗಳ ಕಡ್ದು ಮನಾರ ಮಾಡೋಕು ಎಲ್ಲ ಇಲಾಖೆಯ ಅಧಿಕಾರಿಗ ತುಂಬ ನಿಗಾ ತಕ್ಕಂಡು ಬೇಕಾದ ಎಲ್ಲ ತೈರಿನ ಸರಿಯಾಗಿ ಮಾಡಿಕಣಿತ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟು. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಅಜ್ಜಿ ಕುಟೀರ ಎಸ್ ಪೊನ್ನಣ್ಣ ಮಾತಾಡಿ, ಭಕ್ತರಿಗೆ ಯಾವುದೇ ತರಹದ ತಾಪತ್ರೆಗಾಗದಂಗೆ ನಿಗದಿ ಕೊಣಕು. ನಾಡಿನ ಜೀವನದಿ ತಲಕಾವೇರಿನ ಪವಿತ್ರ ತೀರ್ಥೋದ್ಭವನ ಕಣ್ಣು ತುಂಬಿಸಿ ಕಣಿಕೆ ಭಕ್ತರಿಗೆ ಸರಿಯಾದ ಮೂಲ ಸೌಕರ್ಯಗಳ ಮಾಡಿಕೊಡಕು, ಇದಕ್ಕೆ ಎಲ್ಲ ಇಲಾಖೆಯ ಅಧಿಕಾರಿಗ ಕ್ರಮ ತಗೊಳಕು ಸೂಚನೆ ಕೊಟ್ಟು. ಸಭೆಗೆ ಸಂಬಂಧಪಟ್ಟ ಎಲ್ಲ ಇಲಾಖೆಯ ಅಧಿಕಾರಿಗ ಹಾಜರಾಗಿ ತಮ್ಮ ತಮ್ಮ ಇಲಾಖೆಯಿಂದ ಬೇಕಾದ ಎಲ್ಲ ತೈರಿನ ಸರಿಯಾಗಿ ಮಾಡಿಕೊಂಡವೆತ್ತ ಮಾಹಿತಿ ಕೊಟ್ಟು. ಕೊಡಗು ಗೌಡ ನಿವೃತ್ತ ನೌಕರರ ಸಂಘದ ಕಡೆಯಿಂದ 2022-23 ಹಾಗೆ 2023-24 ಸಾಲಿ ಸಂಘದ ಸದಸ್ಯರು ಮತ್ತು ಅವರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಮಾಡಿಕೆ ಅರ್ಜಿ ಕರೆದಳು. ಅರ್ಹರು ತಮ್ಮ ಸಾಧನೆಯ ಸರಿಯಾದ ಮಾಹಿತಿಯೊಟ್ಟಿಗೆ ಇದೇ ತಾರೀಕು 24ರೊಳಗೆ ಮಡಿಕೇರಿ ಕೊಡಗು ಗೌಡ ಸಮಾಜದಲ್ಲಿರುವ ಸಂಘದ ಕಚೇರಿಗೆ ಅರ್ಜಿ ಹಾಕಕ್ಕೆ. ಕೊಡಗು ಗೌಡ ಸಮಾಜ ಬೆಂಗಳೂರು ಇವರ ಕಡೆಯಿಂದ ಇದೇ ತಾರೀಕು 29ಕ್ಕೆ ಬೆಂಗಳೂರಿನ ಕೊಡಗು ಗೌಡ ಸಮಾಜದ ಸಭಾಮಂಡಳಿ ಕೈಲ್ಮೂರ್ತ ಜಂಬರ ಏರ್ಪಾಡಾಟು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹಾಗೆ ಮೂರ್ನಾಡು ಪದವಿ ಕಾಲೇಜಿನ ಕೂಡುಕೂಟಲಿ, ಕಾಲೇಜಿನ ಕಾವೇರಿ ಸಭಾಮಂಡಳಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂರ್ನಾಡು ಹೋಬಳಿ ಘಟಕದ ಹೊಸ ಪದಾಧಿಕಾರಿಗಳ ಪದಗ್ರಹಣ ಹಾಗೆ ವಿಷಯ ಸಂಕಲನ ಪುಸ್ತಕ ಬಿಡುಗಡೆ ಜಂಬರ ನಡೆದು. ಜಂಬರನ ಕಾಲೇಜಿನ ಅಧ್ಯಕ್ಷ ಚೌರಿರ ಡಾಕ್ಟರ್ ಜಗತ್ ತಿಮ್ಮಯ್ಯ ಉದ್ಘಾಟನೆ ಮಾಡಿದವು. ಅಲ್ಲಿಂದ ಮಾತಾಡಿ, ಕನ್ನಡ ಸಾಹಿತ್ಯದ ಏಳಿಗೆಗೆ ತನ್ನದೇ ಆದ ಸಹಕಾರ ಕೊಡ್ತಿರುವ ಕನ್ನಡ ಸಾಹಿತ್ಯ ಪರಿಷತ್ ಹಳ್ಳಿ ಕಡೆಯ ಸಾಹಿತಿಗಳ ಸಾಹಿತ್ಯ ಕೃಷಿಗೆ ಸಹಕಾರಿಯಾಟು, ಎಲೆಮರಿನ ಕಾಯಿ ನಂಗಿರುವ ಕನ್ನಡ ಬರಹಗಾರರ ಕಂಡುಹಿಡಿದು ಸಾಹಿತ್ಯದ ಏಳಿಗೆಗೆ ಕೈ ಜೋಡಿಸುವ ಶಕ್ತಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಉಟ್ಟು, ಜಿಲ್ಲೆನ ಹಳ್ಳಿ ಕಡೆಯ ಸಾಹಿತಿಗ ಇದರ ಲಾಭನ ಪಡ್ಕೊಂಡು ಸಾಹಿತ್ಯ ಕ್ಷೇತ್ರದಲ್ಲಿ ತೋರಿಸಿಕೊಡಕುತ್ತ ಹೇಳ್ದು. ಜಿಲ್ಲಾ ಜಾನಪದ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಜಿ ಅನಂತಶಯನವು ಮಾತಾಡಿ, ನಾವು ಗಟ್ಟಿಯಾಗಿದ್ದರೆ ಮಾತ್ರ ಎಲ್ಲ ಸಾಧಿಸಿಕೆ ಸಾಧ್ಯ, ನಾನೇ ಗ್ರೇಟ್ ಅಂತ ಹೇಳುವ ಮಂತ್ರನ ಎಲ್ಲವೂ ಬದುಕುಲಿ ಬೆಳೆಸಿಕೊಂಡು ಮುಂದೆ ಬಾಕುತ್ತ ಸಲಹೆ ಕೊಟ್ಟು. ಜಂಬರಲ್ಲಿ ಮಡಿಕೇರಿ ತಾಲೂಕು ಘಟಕದ ಅಧ್ಯಕ್ಷೆ ಕಡ್ಲೆರ ತುಳಸಿಮೋಹನ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಎಂಪಿ ಕೇಶವ ಕಾಮತವು ಸೇರಿದಂತೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಆಲೂರು ಸಿದ್ದಾಪುರ ಕರೆಂಟ್ ಉಪಕೇಂದ್ರದಿಂದ ಹೊರಗೆ ಹೋಗುವ ಗೋಣಿಮರೂರು ಪೀಡರ್ಲಿ ರಿಪೇರಿ ಕೆಲಸ ಇರುವುದರಿಂದ 4:17 ಬೆಳಗ್ಗೆ 10:00 ಸಾಯಂಕಾಲ 6:00 ಮುಟ ಬಾಣಾವಾರ, ಸಂಗಯ್ಯನಪುರ, ಭುವಂಗಾಲ, ಗೋಣಿಮರೂರು, ಗಣಗೂರು, ಉಂಜಿಗನಹಳ್ಳಿ ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರುದಲೇತ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಿದಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಲಿ 4:17 ಬೆಳಗ್ಗೆ 11:00 ಮಡಿಕೇರಿ ಪೇಟೆನ ಗಾಂಧಿ ಭವನದಲ್ಲಿ ಶ್ರೀ ಭಗವಾನ್ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮ ಏರ್ಪಾಡಾಟು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಹರದಾಸ ಅಪ್ಪನೆರವಂಡ ಅಪ್ಪಚ್ಚ ಕವಿಗಳ 157ನೇ ಹುಟ್ಟಿದ ದಿನ ಕೊಡವ ಸಾಹಿತ್ಯ ನಾಳು. ಜಂಬರನ ಇದೇ ತಾರೀಕು 28ಕ್ಕೆ ಚೇರಂಬಾಣಿನ ಬೇಂಗನಾಡು ಕೊಡವ ಸಮಾಜ ನಡೆಸಿಕೆ ಏರ್ಪಾಡಾಟು. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಕಡೆಯಿಂದ ಬರುವ ತಿಂಗಳ 1 ಅಕ್ಟೋಬರ್ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯನ್ನು ಜಿಲ್ಲಾ ಮಟ್ಟದಲ್ಲಿ ನಡೆಸುವ ಸಂಬಂಧ ಹಿರಿಯ ನಾಗರಿಕರಿಗೆ 4:17 ಮಡಿಕೇರಿಪೇಟೆನ ಗಾಂಧಿಬಾಣಿಲಿ ಆಟೋಟ ಪೈಪೋಟಿ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದೇ ಅಂತ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಗ ತಿಳಿಸಿದಳು. ವಿರಾಜಪೇಟೆ ಕೊಡವ ಸಮಾಜದ ಕಡೆಯಿಂದ ಇದೇ ತಾರೀಕು 22ಕ್ಕೆ ಬೆಳಗ್ಗೆ 10:00 ಕೊಡವ ಜನಾಂಗ ಬಾಂಧವಕ್ಕೆ ಕಾಯಿಗೆ ಗುಂಡು ಹೊಡೆಯುವ ಪೈಪೋಟಿ, ವಾಲಗತಾಟು, ತೂಕದ ಕಲ್ಲು ಬಿಸಾಕುವ ಪೈಪೋಟಿ ಸೇರಿದಂತೆ ತರವರಿ ಆಟೋಟ ಪೈಪೋಟಿಗ ಏರ್ಪಾಡಾಟು. ಮಡಿಕೇರಿ ನಗರಸಭೆಗೆ ಹೊಸ ಪೌರಾಯುಕ್ತರಾಗಿ ಹೆಚ್.ಆರ್. ರಮೇಶ್ ಅವರು ನೇಮಕ ಆಗಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ.

இதன் முப்படை இதே செப்டம்பர் 22 திங்கக்கூர் மொட்டு தலக்காதிரிக்கு கூட்டத்தில் முந்தால் தனத்து வரபர கொடோ சங்கடனர கூட்டாதனில் பெஞ்ச பக்தங்கட சாக்கிறது தலக்காவேரின பூர்த்தி உத்து கத்தித்து மன்னாரத்தை சாய் கூட்டோ காரபாரம் நடப்பா. பண்டு போல சங்கராந்தி நம்மனா 10 தின கித்தனை நடத்தோக்கு தாவளகிரி 3 நாடு கொட சமயத்தில் ஆதனில் 8 காலத்தில் சங்கராந்தி பத்தலோதி காரியக்கிரமக்கு எல்லா ஏற்பாடு ஆயினுண்டு. ಕೊಡಗಿನಲ್ಲ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜು, ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಅಜ್ಜಿಕುಟ್ರ ಎಸ್ ಪೊನ್ನಣ್ಣ, ಮಡಿಕೇರಿ ಕ್ಷೇತ್ರ ಶಾಸಕ ಮಂತರಗೌಡ ಹಿಂಗ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತಿ, ಸಮಾಜ ಕಲ್ಯಾಣ ಇಲಾಖೆಯ ಕೂಟ ಆದನೆಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯಲ್ಲಿ ಕೂಡಿ ಆಡಿ ತಿಂಜತ್ತು. ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂಗಡ ಫೋಟೋಕ್ಕೆ ಪೂ ಇಟ್ಟಿದ್ದು ಹಿಂಗಡ ಕೊಡುಗೆ ನೆನೆಸಿಂಡತ್ತು. ಕನ್ನಡ ಸಾಹಿತ್ಯೋತ್ತರ ಬಳಸಕ್ಕೆ ತಾಂಡದ